ಹೇಮಾವತಿ ಹಿರೇಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರ್ಪಡ್ಕಿ. ಕೃಷಿ ರಂಗದಲ್ಲೀಗ ಜನಪದ ಸಂಗೀತ. ಚಿಮ್ಮಾಡದ ಸುಂದರವ ಮೇತ್ರಿ ಮತ್ತು ಸಂಗಡಿಗರಿಂದ ಚೌಡಿಗೆ ಪದಗಳು. ಶಿವಣ್ಣ ಅಂದರ ಹಾಕಿದ ದೇವಿ ದಯಾದಿಂದ ಚಿಮ್ಮಾಡದ ಸುಂದರವ ಮೇತ್ರಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳುತ್ತಿರುವಿರಿ. ಇದುವರೆಗೆ ಜನಪದ ಸಂಗೀತದಲ್ಲಿ ಚಿಮ್ಮಾಡದ ಸುಂದರವ ಮೇತ್ರಿ ಮತ್ತು ಸಂಗಡಿಗರಿಂದ ಚೌಡಿಗಿ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಕೇಳುಗರೆ, ನಾಳೆ ಸಂಜೆ 6:51 ಪ್ರಸಾರವಾಗಲಿರುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಪೌಷ್ಟಿಕತೆ ಹಾಗೂ ಉಪಯೋಗ ಕುರಿತು ಡಾಕ್ಟರ್ ಸರೋಜಿನಿ ಕರ್ಕಣ್ಣವರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ರಾಮೇಶ್ವರ್ ಶಿರಪಡಿಕಿ. ನಂತರ ಜನಪದ ಸಂಗೀತದಲ್ಲಿ ಮಣಕಟ್ಟಿಯ ಶಂಕ್ರೇವಾ